ರಸ್ತೆ ಸೇತುವೆ ಹಾನಿ ದುರಸ್ತಿಗೆ ರಾಜ್ಯ ಸರ್ಕಾರ 500 ಕೋಟಿ ರೂಪಾಯಿ ಪರಿಹಾರ ಘೋಷಣೆ. ಇಂದು ದಾಸಶ್ರೇಷ್ಠ ಕನಕದಾಸರ ಜಯಂತಿ, ನಾಡಿನೆಲ್ಲೆಡೆ ಸಂತ ಕವಿಯ ಸ್ಮರಣೆ. ಮತ್ತು ಆಕಾಶವಾಣಿಯಲ್ಲಿ ಇದೇ 28 ಭಾನುವಾರದಂದು ಮನ್ ಕಿ ಬಾತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆ ಬೇಸಾಯ ಕ್ರಮ ಮತ್ತು ಮಾರಾಟ ಕುರಿತು ಅಂಕೋಲಾದ ಗಿರಿಜಾ ಜೋಗುಗೌಡ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಗಿರಿಜಾ ಜೋಗುಗೌಡ ಅವರಿದ್ದಾರೆ. ಇವರು ಅಂಕೋಲ ತಾಲೂಕಿನ ಹತ್ತಿರ ಬೆಳಂಬೂರು ಗ್ರಾಮದವರು. ಇವರು ತರಕಾರಿನೂ ಬೆಳೀತಾರೆ, ಜೊತೆಗೆ ಕೂತ್ಕೊಂಡು ಮಾರಾಟ ಮಾಡ್ತಾರೆ ಪೇಟೆಯಲ್ಲಿ. ಇದು ಒಂದು ರೀತಿಯಿಂದ ಬೇರೆಯವರಿಗೆ ಹೋಗುವಂಥ ಲಾಭವನ್ನು ರೈತರು ತಮ್ಮಲ್ಲೇ ಉಳಿಸ್ಕೊಳ್ಳುವಂಥ ಒಂದು ವಿಧಾನ. ಅನೇಕ ರೈತರು ಈ ರೀತಿ ಮಾಡ್ತಾಯಿದ್ದಾರೆ. ತಾವು ಬೆಳೆದಂಥ ಉತ್ಪನ್ನವನ್ನು ಪೇಟೆಗೆ ತೊಗೊಂಡೋಗಿ ತಾವೇ ಕೂತ್ಕೊಂಡು ಮಾರಾಟ ಮಾಡೋದು. ಇದು ಯಾವ ರೀತಿ ಅನುಕೂಲ, ಇದು ಬೇರೆ ರೈತರು ಮಾಡಿದ್ರೆ ಏನಾದರೂ ಅನುಕೂಲ ಆಗುತ್ತೋ ಹೇಗೆ, ಈ ನಿಟ್ಟಿನೊಳಗೆ ಮಾತಾಡ್ತಾ ಇದ್ದೀವಿ. ನಮಸ್ಕಾರ ಗಿರಿಜಾ ಅವರು. ನಮಸ್ಕಾರ. ಎಷ್ಟು ಜಮೀನಿದೆ, ಏನೇನು ಬೆಳಿತೀರಮ್ಮ? ನಾವು ಹೀರೆ ಮಾಡ್ತೀವಿ, ಸೌತೆ ಮಾಡ್ತೀವಿ, ಬೆಂಡೆ ಮಾಡ್ತೀವಿ, ಮತ್ತು ಬೇರೆ ತರಕಾರಿ ಹೊರಗಿ ಮುಲ್ಲಂಗಿ ಎಲ್ಲ ಮಾಡ್ತೀವಿ. ಅದೆಲ್ಲ ನಾವೇ ತಗೊಂಡೋಗಿ ಮಾರಾಟ ಮಾಡ್ತೀವಿ, ಮತ್ತೊಬ್ಬರಿಗೆ ಕೊಡೋದಿಲ್ಲ. ನಾವು ಕೂತ್ಕೊಂಡು ಮಾರಾಟ ಮಾಡ್ಕೊಬರ್ತೀವಿ. ಬೇಸಿಗೆ ದಿವಸ ಹೋದು ಬೆಣ್ಣೆಕಾಯಿ, ಬಸಳೆ, ಹರಗಿ, ಮುಲ್ಲಂಗಿ ಎಲ್ಲದೂ ಮಾಡ್ತೀವಿ. ಅದು ನಾವೇ ತಗೊಂಡೋಗಿ ಮಾರಾಟ ಮಾಡ್ಕೊಬತ್ತೀವಿ. ನಮ್ಮದು ತರಕಾರಿ ಖಾಲಿ ಆಯಿತು, ಖಾಲಿ ಆಯ್ತಂದ್ರೆ ನಾವು ತರಕಾರಿ ಮಾರೋಕೆ ಹೋದ್ರೆ ನಾವು ಮತ್ತೆಲ್ಲ ಬೇರೆ ತಗೊಂಡ್ಕೊಂಡು ಮಾರಾಟ ಮಾಡ್ತೀವಿ. ಅದು ಲಾಭನೂ ಇದು, ಲುಕ್ಸಾನೂ ಇದು, ಏನೂ ಹೇಳೋಕ್ಕಾಗೋದಿಲ್ಲ. ಒಂದಿಷ್ಟು ಲಾಭ ಆಗ್ತಿದ್ವಿ, ಒಂದಿಷ್ಟು ಲುಕ್ಸಾನ ಆಗ್ತಿದ್ವಿ. ಯಾಕೆ ಲಾಭ ಆಗುತ್ತೆ, ಯಾಕೆ ಲುಕ್ಸಾನ ಆಗುತ್ತೆ? ಒಂದು ಸಲ ರೇಟ್ ಬತ್ತಿದಲ್ಲ, ಒಂದೊಂದ್ಸಲ ರೇಟ್ ಉಳೋದಿಲ್ಲ, ಹಿಂಗೆಲ್ಲ ಆಗ್ತಿದೆ. ಅಂದರೆ ರೇಟು ಯಾವುದ್ರ ಮೇಲೆ ಅವಲಂಬನೆ ಆಗಿರುತ್ತೆ ಹೆಚ್ಚು ಕಡಿಮೆ ಆಗಲಿಕ್ಕೆ? ಎಲ್ಲದ್ರ ಮೇಲೂ, ಒಂದೇ ತರಕಾರಿ ಮನೆ ಅಲ್ಲ, ಎಲ್ಲರ ಮನೆ ಹೆಚ್ಚು ಕಡಿಮೆ ಆಗ್ತಿದ್ವಿ. ರೇಟ್ ಯಾಕೆ ಹೆಚ್ಚು ಕಡಿಮೆ ಆಗುತ್ತೆ? ಪೇಟೆ ರಸ್ತೆ ಬಂದಾಗ ಕಡಿಮೆ ಆಗ್ತಿದ್ವಿ, ಸ್ವಲ್ಪ ಹೋದಾಗ ರೇಟ್ ಹೆಚ್ಚಿಗೆ ಆಗ್ತಿದ್ವಿ. ಹಿಂಗೆ ರಸಿ ಬಂದಾಗ ಕಡಿಮೆ, ರಸಿ ಬರಲಿಲ್ಲಲ್ಲ ಅವಾಗ ರೇಟ್ ಹೆಚ್ಚಿಗೆ. ಯಾಕೆ ಒಮ್ಮದ ಮಕ್ಳಿಗೆ ಜಾಸ್ತಿ ಬರುತ್ತೆ, ಯಾಕೆ ಕಡಿಮೆ ಬರುತ್ತೆ? ಅದೇನಂದು ಗೊತ್ತಾಗುದಿಲ್ಲ. ಒಂದೊಂದ್ ಕಡೆ ರಾಸಿ ಬೆಳೆಯುತ್ತಿದಲ್ಲ, ಒಂದೊಂದ್ ಕಡೆ ಬೆಳೆದ್ರೆ ಕಡಿಮೆ, ಒಂದ್ ಕಡೆ ರಾಸಿ ಬೆಳೆಯುತ್ತಿದ್ದು. ಹಾಗಾಗಿ ಮಾಲ್ ಜಾಸ್ತಿ ಬಂತಂದ್ರೆ ರೇಟ್ ಕಡಿಮೆ ಆಗ್ತಿದ್ದು. ಮಾಲ್ ಜಾಸ್ತಿ ಬಂತಂದ್ರೆ ಕಡಿಮೆ ಅಂದ್ರೆ ರೇಟ್ ಹೆಚ್ಚಿಗೆ ಬರ್ತಿದ್ದು. ಎಷ್ಟು ವರ್ಷದಿಂದ ಮಾರಾಟ ಮಾಡ್ತೀರಿ? ಒಂದು 15 ವರ್ಷ ಮೇಲೆ ಆಯ್ತು. 15 ವರ್ಷದಿಂದ ಮಾರ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಲಾಭ ಇದ್ದಕ್ಕೆ ಮಾರ್ತಾ ಇದ್ದ? ಲಾಭ ಇದ್ ಕಡೆ ಬರ್ತಿದ್ದು. ಎಲ್ಲಿ? ಅಂಕೋಲದಲ್ಲಿ ಮಾತ್ರ? ಬೇರೆ ಕಡೆ? ಇಲ್ಲ, ಬೇರೆ ಕಡೆಗೆ ಎಲ್ಲಾರು ಇದಕ್ಕೆ ಹೋಗ್ತಿವಿ. ಅವ್ರ ಸಜೆ ಅಮ್ದಳಿಗೆ ಸಂತೆ ಆಗ್ತದಲ್ಲ, ಅವಾಗ ಹೋಗ್ತಿರು ಸಂತೆಗೆ. ಶುಕ್ರವಾರ ಸೋಮವಾರ ಸಂತೆ ಹೋಗ್ತಿರು ಮಾರಾಟ ಮಾಡೋದು ತಕೊಂಡು. ಈಗ ಬೇರೆ ಊರಿಗೆ ಹೋಗ್ಬೇಕಂದ್ರು, ಪೇಟೆಗೆ ಹೋಗ್ಬೇಕಂದ್ರು ಹೆಂಗ್ ಹೋಯ್ತಿರಿ? ಒಂದಿಲ್ಲ ಗಾಡಿ ಮೇಲೆ. ಯಾವ ಗಾಡಿ? ಡಿಸೇಲ್ ರಿಕ್ಷಾ ಮೇಲೆ ಹೋಗ್ತಿವಿ. ನಿಮ್ದು ಡಿಸೇಲ್ ರಿಕ್ಷಾ ಇದೆಯಾ ಅಥವಾ ಬಾಡಿಗೆ? ಬಾಡಿಗೆಯಾ? ಬಾಡಿಗೆ ಇದೆ, ತಕೊಂಡು ಹೋಗುದು. ಅಂದ್ರೆ ನಿಮ್ಮದು ಒಂದೇನು ಎಲ್ಲರೂ ಸೇರಿ ಹೋಗುದು? ಒಂದ್ ಎರಡ್ ಮೂರ್ ಜನ ಸೇರಿ ಹೋಗ್ತೇವೆ, ಒಬ್ಬರೇ ಹೋಗಕ್ ಆಗುದಿಲ್ಲ. ರೇಟ್ ಹೆಚ್ಚಿಗೆ ಅಲ್ಲ, 300-400 ಕೊಡ್ಬೇಕಾಗ್ತದೆ. ಅಮ್ದಳಿ ಹೋಗುದಾದ್ರೆ 500 ರೂಪಾಯಿ ಕೊಡ್ಬೇಕು, 8 ಜನ 3 ಜನ ಹಾದು. ಇಲ್ಲ ವರ್ಷ ಹೋಗುದಾದ್ರೆ 150-300 ಕೊಡ್ಬೇಕು ಹಿಂಗೆ. ಹಂಗಾಗಿ ಒಬ್ಬರೇ ಹೋಗುದಿಲ್ಲ, 2-3 ಜನ ಸೇರಿ ಹೋಗ್ತೇವೆ. ಒಬ್ಬರು 100-150 ರೂಪಾಯಿ ಬೀಳುತ್ತೆ. ಈಗ ಕೆಲವೊಂದ್ ಜನ ಇಲ್ಲಿ ಮಾರ್ತಾರಲ್ಲ ರೈತರು, ಬೆಳೆದಿದ್ದೆಲ್ಲ ಬಂದು ಇಲ್ಲಿ ತಗೊಂಡು ಹೋಗ್ಬಿಡ್ತಾರ, ಇಲ್ಲೇ ಮಾರ್ಕೊಂಡು ಮನೆಯಲ್ಲಿ ಕುಂದಿರ್ತಾರ. ನೀವು ಅಲ್ಲಿ ಹೋಗಿ ಮಾರಾಟ ಮಾಡ್ತೀರಿ? ಈಗ ಇಲ್ಲೇ 50 ರೂಪಾಯಿಗೆ ಹೋಯ್ತು ಅಂದ್ರೆ ನೀವು ಪ್ಯಾಟಿಗೆ ಹೋದ್ರೆ ಅದು ಎಷ್ಟಕ್ಕೆ ಹೋಗುತ್ತೆ? ಇಲ್ಲಿಂದ 50 ರೂಪಾಯಿಗೆ ಹೋದ್ರೆ ಒಂದೊಂದ್ ಸಲ ಇಲ್ಲಿಂದ 50 ರೂಪಾಯಿಂದ 100 ರೂಪಾಯಿಗೂ ಹೋಗ್ತಿದ್ವಿ. ಒಂದೊಂದ್ ಸಲ ಏನಾಗ್ತಿದ್ವು, ಇಲ್ಲಿ ಜಾಸ್ತಿ ಹೋದ ಕೂಡಲೇ 50 ರೂಪಾಯಿಂದ ಕಡಿಮೆ ಸೇಲ್ ಆದ್ರೂ ಆಯ್ತು. ಹಾಗಾಗಿ ನಿಮ್ಗೆ ನೀವೇ ಮಾರಾಟ ಮಾಡೋದ್ರಿಂದ ನಿಮ್ಗೇನಂತ ಲಾಸ್ ಏನಾಗಲ್ಲ? ಇಲ್ಲ, ಲಾಸ್ ಆಗುದಿಲ್ಲ. ಲಾಭ ಜಾಸ್ತಿ? ಲಾಭ ಜಾಸ್ತಿ ಆಗ್ತಿದ್ ಒಂದೊಂದ್ಸಲ, ಒಂದೊಂದ್ ದಿವಸ ಹೋಗ್ತಿದ್ವಿ ಹಿಂಗೆ. ಒಂದ್ ದಿವಸ 200-300 ಸಿಕ್ಕರೆ, ಒಂದ್ ದಿವಸ 100-200 ಕಡಿಮೆ ಆದ್ರೂ ಹೋಯ್ತು, ಹಿಂಗೆ ಕಡಿಮೆ ಆದ್ರೂ ಹೋಯ್ತು. ಮತ್ತೆ ನಿಮ್ಮ ತೋಟದಲ್ಲಿ ಬೆಳೆದಂತ ತರಕಾರಿ ಅಷ್ಟೇ ಮಾರ್ತಿರೋ ಅಥವಾ ಬೇರೆ ತಗೊಂತಿರು? ಅಲ್ಲ, ಅಂಕೋಲ್ಕ್ ಹೋಗಿ ಮತ್ತೊಳ್ಳೆ ತಗೊಂಡ್ಕೊಂಡು ಮಾರಾಟ ಮಾಡ್ತಿರು. ಅಲ್ಲಿ ಹೋಗಿ ಯಾಕೆ ತಗೊಳ್ಳೋದು, ಇಲ್ಲೇ ಯಾಕೆ ತಗೊಳ್ಳಲ್ಲ? ಇಲ್ಲಿ ತಗೊಂಡ್ರೆ ಹೋಗ್ತಿದ್ರು, ಇಲ್ಲಿ ತಗೊಂಡೋಗ ಆಗುದಿಲ್ಲ ಅಲ್ಲ. ಅಲ್ಲಿ ಅಂಕೋಲೆಗೆ ತಗೊಂಡು ಹೋಗ್ತಿರು ಎಲ್ಲರೂ. ಇಲ್ಲಿಂದ ಅಂಕೋಲೆಗೆ ತಗೊಂಡು ಹೋದ್ಮೇಲೆ ನಾವು ರೇಟ್ ಮಾಡ್ಕೊಂಡು ತಗೊಂಡೋದು. ರೇಟ್ ಮಾಡೋದು ಅಂದ್ರೆ ಹೆಂಗ್ ಮಾಡ್ತೀರ ಅದನ್ನ? ಅದು ಹೆಂಗ ಇತ್ತೋಣ ಹಂಗೆ. ಅದು ಒಂದು 50 ರೂಪಾಯಿ, 2 ಹೋದಾಗ 2, 4 ಹೋದಾಗ 4, 6 ಹೋಗ್ಬೇಕಾದ್ರೆ 6, ಹಿಂಗೆ ಸಾಟಿ ಲೆಕ್ಕದಲ್ಲಿ ಕೊಟ್ಟಾಗಂಡು ಬತ್ತಿರೋದು. ನಾವು ಕಡೆಗೆ 4-5 ತಕೊಂಡ ಕಡೆ 3-4 ಮಾರದು ಮಾರದು, ಅಷ್ಟಕ್ಕೆ 4-5 ಹೋದ್ರು ಹೋಯ್ತು 50 ರೂಪಾಯಿಗೆ ಹಿಂಗೆ. ಅಲ್ಲಿ ತರ್ತಿರ್ತಾರಲ್ಲ ರೈತರು, ಅಲ್ಲಿ ಸ್ವಚ್ಛ ಮಾಡ್ಕೊಂಡು ತರ್ತಾರೋ ಹಂಗ ತಮ್ಮಿರ್ತಾರೆ? ಸ್ವಚ್ಛ ಮಾಡ್ಕೊಂಡೇ ತರ್ತೀವಿ. ಈ ಗಾಟಿ ಇದ್ದು ತಕ ಬತ್ತಿರಲ್ಲ, ಅವ್ರು ಮಾತ್ರ ಸುಕ್ಕ ಮಾಡುದಿಲ್ಲ. ಅದು ಮುಲ್ಲಂಗಿ, ನವಲ್ಕೋಲು ಎಲ್ಲ ಹಂಗೆ ರಾಸೆ ಹಾಕೊಂಡು ಕಟ್ಕೊಂಡು ಚೀಲ ತುಂಬಿಕೊಂಡು ಪಟ್ಲೆ ಕಟ್ಟಿಕೊಂಡು ಬತ್ತಿದ್ರು. ಅದು ಒಂದೊಂದು ಪಟ್ಲೆಗೆ ಮುಲ್ಲಂಗಿ ಗಿಡಕ್ಕೆ 300-250 ಇತ್ತು ಒಂದೊಂದು ಪಟ್ಲೆಗೆ. ಹೀರೆಕಾಯಿ ಕೆಜಿಗೆ ಒಂದೊಂದ್ಸಲ ರಾಸಿ ಬಂದಾಗ ಕಡಿಮೆ ಕೊಟ್ಟರು ಕೆಜಿಗೆ. ತೋಳೆ ಬಂದಾಗ 100 ರೂಪಾಯಿ ಕೆಜಿ ಅರ ಆಯ್ತು, 80 ರೂಪಾಯಿ ಕೆಜಿ ಅರ ಆಯ್ತು. ಕಡೆಗೆ ರಾಸಿ ಬಂದಾಗ 30-40 ಎಲ್ಲ ಕೆಜಿ ಕೊಡ್ತಿದ್ರು. ಈಗ 20 ರೂಪಾಯಿಗೆ 1/2 ಕೆಜಿ ಹಂಗೆ ಎಲ್ಲ ಮಾರ್ತಾ ಇದಾರೆ. ಇಲ್ಲ, ಹಂಗ್ ಮಾಡುದಿಲ್ಲ, ನಾವು ಇದ್ರ ಲೆಕ್ಕದಲ್ಲಿ ಮಾರ್ತೀವಿ. ಹಿಂಗ 50 ರೂಪಾಯಿ 3-5 ಕೊಡ್ತಿರಲ್ಲ, ಆ ಲೆಕ್ಕದಲ್ಲಿ ಮಾರ್ತೀವಿ. ಅವ್ರು ಕೆಜಿ ಲೆಕ್ಕದಲ್ಲಿ ಕೊಡ್ತೀವಿ, ನಾವು ಕೆಜಿ ಲೆಕ್ಕದಲ್ಲಿ ಕೊಡುದಿಲ್ಲ. ಹಿಂಗೆ ಚಿಲ್ಲರಿಂದ ಮಾರುದು ಯಾಕೆ? ಹಂಗ ಕೆಜಿ ಲೆಕ್ಕದಲ್ಲಿ ತಕೋಗುದು ಕಡಿಮೆ ಅಲ್ಲ ಇಲ್ಲಿ ನಮ್ ಕಲ್ಲಿಂದ. ಎಷ್ಟು ರೇಟ್, 50 ರೂಪಾಯಿ ಎಷ್ಟು ಹಿಂಗೆ ಕೇಳ್ತೀವಿ. ಹಂಗಾಗಿ ನಾವು ಕೆಜಿ ಮಾಡುದಿಲ್ಲ. ಹಿಂಗ 50 ರೂಪಾಯಿ ಲೆಕ್ಕನ ಹೇಳುದು, 50 ರೂಪಾಯಿ 2, 3, 20 ರೂಪಾಯಿ 1, ಹಿಂಗೆ ಕೊಡುದು. ಆದ್ರೆ ಒಂದ್ ದೊಡ್ಡದು ಇರ್ತದೆ, ಒಂದ್ ಸಣ್ಣದ ಸಣ್ಣದ ಒಳಿತದ, ಸಣ್ಣದ 4 ಕೊಟ್ರೆ ದೊಡ್ಡದ 3 ಕೊಡ್ತಿದ್ರು, ಮತ್ತೆ ದೊಡ್ಡಿದ್ರೆ 7 ಕೊಡ್ತಿದ್ರು, ಹಿಂಗೆಲ್ಲ ಇದ್ರು. ದಿನ ಪರಿಚಯದವ್ರ ಬರ್ತಾರ ಅಥವಾ ಬೇರೆ ಬೇರೆ ಬರ್ತಿದ್ರು? ಹಿಂಗ ಒಂದೆರಡು ದಿವಸ ತಗೊಂಡೋಗಿ ರೂಢಿ ಇದ್ದವ್ರು ಹಿಂಗ ಒಂದ್ ಕಡೆಗೆ ಎಲ್ಲ ಬಗೆ ಚೌವಿ ಕೊಡ್ತಿರಲ್ಲ, ಅಲ್ಲೇ ಬಂದು ತಗೊಂಡು ಹೋಗ್ತಿದ್ರು. ಇಲ್ಲಾದ್ರೂ ಎಲ್ಲರೂ ಬಂದು ತಗೊಂಡು ಹೋಗ್ತಿದ್ರು, ಗೊತ್ತಿದ್ದವ್ರು ಅಲ್ಲೇ ಬಂದು ತಗೊಂಡು ಹೋಗ್ತಿವಿ. ಒಬ್ಬೊಬ್ರು ಒಂದ್ಸಲ ತಗೊಂಡು ಹೋದ್ರೆ ಮತ್ತೆ ಬರ್ತಾ ಗೊತ್ತಿರು ತಗೊಂಡು ಹೋಗ್ತಿವಿ. ಯಾಕೆ ಬರ್ತಾರೆ ನಿಮ್ಮ ಹತ್ರ? ಕಡಿಮೆ ಬರ್ತಿದ್ರು, ಒಂದು ಸ್ವಲ್ಪ ರೇಟ್ ಬಿಟ್ಟು ಕೊಟ್ಟೆಲ್ಲ ಬಂದು ತಗೊಂಡು ಹೋಗ್ತಿವಿ. ಹಿಂಗೆ ಪರಿಚಯದವ್ರಿಗೆ ಒಂದ್ 5 ರೂಪಾಯಿ ಕಡಿಮೆ ಕೊಡು ನಡೀತಂತಿದ್ರೆ. ಹೌದು, ಆ ರೀತಿ ಮಾಡ್ಬೇಕಾ? ಆ ರೀತಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ತಗೊಂಡು ಹೋಗ್ತಿವಿ. ತೂಕದೊಳಗು ನೋಡ್ಕೊಡ್ಬೇಕು. ತೂಕ ಮಾಡಲ್ಲ ನೀವು? ತೂಕ ಮಾಡಲ್ಲ ನಾವು. ಆಯ್ತು, ಒಂದ್ ಕಾಯಿ ಜಾಸ್ತಿ ಹಾಕು ಅಂತ ಆಯ್ತು ಅಷ್ಟೇ. ಹೀರೆಕಾಯಿ ಇದೆಲ್ಲ ಜಾಸ್ತಿ ಕೊಡುದಿಲ್ಲ. ಈ ಪೆಂಡೆಕಾಯಿ ಮತ್ತೆ ಸಣ್ಣ ಸಣ್ಣ ವಸ್ತು ಏನಾರು ಆದ್ರೂ ಒಂದೆರಡು ಜಾಸ್ತಿ ಹಾಕ ಕೊಡ್ತಿರು. ಅದೆಲ್ಲ 50 ರೂಪಾಯಿ 3 ಅಂದ್ರೆ 2 ಸೌತೆಕಾಯಿ ಹೀರೆಕಾಯಿ ಎಲ್ಲ, ಯಾಕಂದ್ರೆ ದೊಡ್ಡ ಇರ್ತಾವ. ನಿಮ್ಗೆ ಒಂದೊಂದು ಕಾಯಿ ಕೊಟ್ರೆ ಲಾಸ್ ಆಗುತ್ತೆ. ಲಾಸ್ ಆಗ್ತದೆ ನಮ್ಗೆ. ಹಂಗ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಕಾಯಿ ಕೊಟ್ಟಂಗ ಸುಮಾರು ಲಾಸ್ ಆಗ್ತದೆ. ಹಿಂಗ ಗುಂಪು ಇಟ್ಟು ಮಾರ್ತಾರಲ್ಲ, ಈ ಗುಂಪಿಗೆ 10 ರೂಪಾಯಿ, 10 ರೂಪಾಯಿ ಒಂದು ಗುಂಪು, 20 ರೂಪಾಯಿ ಚಿಟ್ ಮುಟ್ಟಿಗೆ, ಮತ್ತೆ ಇದು ಅಲ್ಲ ಹಂಗ ಗುಂಪು ಮಾಡ್ಕೊಂಬ ಆಗ್ತದೆ. ಇದು ತರಕಾರಿ ನಾವು ಹಿಂಗ ಪಾಲಕ ಮಾರುದಿಲ್ಲ, ಗುಂಪು ಮಾಡ್ಕೊಂಬ ಮಾರುದಿಲ್ಲ. ಯಾಕೆ ಮಾರಲ್ಲ ಹಂಗ ಆರತಿ? ಹಂಗ ಮಾರ್ದ ಲಾಸ್ ಆಗ್ತದೆ. ಇವು ಮೆಣಸಿನಕಾಯಿ ಸಣ್ಣ ಸಣ್ಣ ಶೇಂಗಾ ಅಂತ ತೊಗೊಂಡ್ರೆ ನಡೀತದೆ. ಶೇಂಗಾನು ಪಾಲು ಹಾಕುವುದಿಲ್ಲ, ಅದು ಮಾಪು ಉಳಿತದ, ಮಾಪ್ನಲ್ಲಿ ಕೊಡ್ತಿರು. 50 ರೂಪಾಯಿ 3 ಮಾಪು 7 ಮಾಪು ಹಿಂಗೆ ಮಾಪ್ನಲ್ಲಿ ಕೊಡ್ತಿರು. ಅವು ಎಲ್ಲ ಹಸಿ ಶೇಂಗಾನೋ ಅಥವಾ ಹುರಿದಿದ್ದು? ಹಂಗೆಲ್ಲ ಅಲ್ಲ, ಹಸಿದ್ ಮಾತ್ರ, ಹುರಿದ್ದುದೆಲ್ಲ ತಗೋಗುದಿಲ್ಲ, ಹಸಿದ್ ಮಾತ್ರ ತಗೊಂಡು ಮಾರಾಟ ಮಾಡ್ತಿರು. ಹಬ್ಬದೊಳಗೆ ಜಾಸ್ತಿ ಇರುತ್ತೆ. ಅದೀಗೇನ್ ಮಾಡ್ತೀವಿ, ಯಾರು ನಟ್ಟರು ಕಿತ್ಕೊಂಡೋಗಿ ಹಸಿದೆ ಕಿತ್ಕೊಂಡೋಗಿ 50 ರೂಪಾಯಿ ಕೆಜಿಯಲ್ಲಿ ಕೊಡ್ತೀವಿ ನಮ್ಗೆ ಬೇರೆ ತಗೊಂಡೋಗಿ. ಈಗ ನಮ್ಮ ಜನನೇ ತಗೊಂಡೋಗಿ ಒಂದು 50 ರೂಪಾಯಿ ಕೆಜಿ ಮಾಡ್ಕೊಂಡು ಕೊಡ್ತಿರು. ಅದು ನಾವು ಸಿದ್ಧಲಿ 20 ರೂಪಾಯಿ ಸಿದ್ಧನು ಕೊಡ್ತಿರು, 50 ರೂಪಾಯಿ 3 ಸಿದ್ಧನು ಕೊಡ್ತಿರು, ಮಾರಾಟ ಮಾಡ್ತಿರು. ಈಗ ಕೆಲವೊಂದಿಷ್ಟು ಕಾಯಿ ಬಲ್ತು ಬಿಡ್ತಾವು, ಕಣ್ಣಿಗೆ ಬಿದ್ದಿರಲ್ಲ, ಒಂದೆರಡು ದಿನ ಬಿಟ್ಟ ತಕ್ಷಣ ದೊಡ್ಡ ಹೋಗುತ್ತೆ, ಬಲ್ತಂಗ ಕಾಣುತ್ತೆ. ಅದಕ್ಕೆ ಬೇಡಿಕೆ ಇರುತ್ತೆ? ಹಂಗ ಇಲ್ಲ, ಅದು ಲಾಸೆ. ನೋಡ್ತಿರಲ್ಲ ಈ ಸುಕಂಡಿ, ಅದು ಗೊತ್ತಾಗ್ತದೆ. ಹೀರೆಕಾಯಿ ಬೆಂಡೆಕಾಯಿ ಎಲ್ಲ ಮುದ್ದಕ ನೋಡಿ ತುಂಡಾಗದಿದ್ರೆ ಬೆಳತ್ತಂದು ಗೊತ್ತಾಗ್ತದಲ್ಲ, ಅದು ಲಾಸ್. ನಾವು ಮನೆಗೆ ತಗೋಬಹುದೇ ಬರುತ್ತೆ. ನೀವು ಎಷ್ಟೊತ್ತಿಗೆ ಹೋಗ್ತೀರಿ, ಎಷ್ಟೊತ್ತನಕ ಕುಂದಿರ್ತೀರಿ ಅಲ್ಲಿ? ಬೆಳಗ್ಗೆ 7 ಗಂಟೆ 7:30 8 ಗಂಟೆ ಅದು ಆಯ್ತು ಹೋಗಕ್ಕೆ. ಸಂಜೆ ಬರೋಕೆ 9 ಗಂಟೆಗೂ ಬಂದಿದ್ರು, 8 ಗಂಟೆಗೂ ಬಂದಿದ್ರು, 7 ಗಂಟೆಗೂ ಬಂದಿದ್ರು. ಅಷ್ಟೊತ್ತನ ನಡೀತ ಮಾರ್ಕೆಟ್? ಅಷ್ಟೊತ್ತು ನಡೀತಿದ್ರು, 9 ಗಂಟೆ ತನ ನಡೀತಿ. ಬರ್ಬರ್ತ ಕೊನೆಗೆ ಕೊನೆಗೆ ಬಾಡಿದಂತವ ಇರ್ತಾವ. ಅವ್ರು ರೇಟ್ ಕಡಿಮೆ ರೇಟ್ ಕಡಿಮೆ ಕೊಟ್ಟುಕೊಂಡು ಹೆಂಗ ಸರಿ ಮಾಡ್ಕೊಂಡು ಬರುದು. ಇಲ್ಲ ಅಂದ್ರೆ ಆಗ್ಲಿಲ್ಲ ಅಂದ್ರೆ ಬರತ್ತೆ ತಕೋಬಹುದು, ಅಲ್ಲಿ ಮಾರ್ಕೆಟ್ ಇದು, ಮಾರ್ಕೆಟ್ ನಲ್ಲಿ ಇಟ್ಟಾಕಬಹುದು. ನಾಳೆ ಹೋಗಿ ಮತ್ತೆ ತಗೊಳೋದು, ಹಿಂಗೆ ಬಳುವಂತಾದ್ರೆ ಇಟ್ಟಾಕಬಹುದು, ಉಳುವುದಿಲ್ಲ ಆದ್ರೂ ಮನೆಗೆ ತಕೋಬಹುದು. ಒಂದ್ ಸ್ವಲ್ಪ ಉಳಿತಂದ್ರೆ ಇಲ್ಲಿ ಮನೆತನ ತಗೊಂಡ್ಬರುದ ಮತ್ತೆ ಮನೆಗೆ ತಕೋಬಹುದು. ಅದು ನಾಳೆ ಮಾರೋಕ್ ಆಗುದಿಲ್ಲ ಅಂದ್ರೆ ಮನೆಗೆ ತಗೋದು, ನಾಳೆ ಮಾರೋಕ್ ಆಗ್ತಿದೆ ಅಂದ್ರೆ ಲೈಟ್ ಆಗ್ಬಿಡ್ತಿರು. ಮಾರ್ಕೆಟ್ ಒಳಗೆ ಅಲ್ಲಿ ಎಲ್ಲರೂ ಇಡ್ಲಿಕ್ಕೆ ಜಾಗ ಜಾಗ ಇದು, ಮಾರ್ಕೆಟ್ ಇದು. ನಿಮ್ದು ಗಂಟಲ್ಲಿ ಕಟ್ಟಿಟ್ಟು ಬಂದ್ಬಿಡುದು, ಮತ್ ಮುಂಜಾನೆ ಹೋಗಿ ತಗೊಳ್ಳೋದು, ಮತ್ ಮಾರಾಟ ಒಂದೇ ಜಾಗದಲ್ಲಿ ಕುಂದ್ರದು, ಬೇರೆ ಬೇರೆ ಕಡೆ ಕುಳಿತೀವಿ. ನೀವು ಅವನು ಹೊಂದಿಸ್ತೀರಿ ಹೆಂಗ? ಸೌತಿಕಾಯಿ ಒಂದು ಗುಂಪಿ ಒಂದು ಮಾಡ್ಬೇಕು, ಅದನ್ನ ಆಕರ್ಷಕವಾಗಿ ಹೊಂದಿಸಿಡ್ಬೇಕಲ್ಲ. ಸೌತಿಕಾಯಿ ಗುಂಪು ಗುಂಪು ಯಾಕೆ ಬಿಡಬೇಕಾಗಲ್ಲ, ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಚಂದಾಗಿ ಹೊಂದಿಸಿಟ್ರೆ ಅದು ಒಂಥರ ನೋಡ್ಲಿಕ್ಕೆ ಆಕರ್ಷಣೆ ಆಗುತ್ತೆ, ನೋಡಿದವ್ರಿಗೂ ಕೂಡ ತಗೊಳ್ಳೋ ಒಂದು ಅನ್ಸುತ್ತೆ. ಜಾಸ್ತಿಲ್ಲ ಹಾಸಿ ಹಾಸ್ಕೊಂಡು ಅದು ಒಂದು ಬೇರೆ ಒಂದು ದೊಡ್ಡದ ಬೇರೆ ಸಣ್ಣದ ಬೇರೆ ಸಾಕೊಂಡು ಇಕ್ಕತ್ತಿರು. ಅಂದ್ರೆ ಗ್ರೇಡಿಂಗ್ ಅಂತಾರೆ, ಆ ರೀತಿ ಗ್ರೇಡಿಂಗ್ ಮಾಡಿದಾಗ ಬೇಡಿಕೆ ಜಾಸ್ತಿ. ಹೌದು. ಎಂತವ್ರು ಜಾಸ್ತಿ ಬಂದು ಖರೀದಿ ಮಾಡ್ತಾರೆ, ವಯಸ್ಸಾದವರು ಅಥವಾ ಶಾಲಾ ಮಕ್ಕಳು? ಯಾರು ಜಾಸ್ತಿ ಹುಡುಗರೇ ಜಾಸ್ತಿ. ಈ ಹೆಣ್ಮಕ್ಳು ಬರ್ತಾರೆ, ಗಂಡ್ಮಕ್ಳು ಬರ್ತಾರೆ, ಗಂಡ್ಮಕ್ಳು ಬರ್ತಾರೆ, ಹೆಣ್ಮಕ್ಳು. ಚೌಕಾಸಿ ಜಾಸ್ತಿ ಯಾರು ಮಾಡ್ತಾರೆ? ಚೌಕಾಸಿ ಜಾಸ್ತಿ ಮಾಡ್ತಾರೆ, ಒಬ್ಬೊಬ್ಬರು ಮಾಡ್ತಾರೆ, ಎಲ್ಲರೂ ಚೌಕಾಸಿ ಮಾಡೋದಿಲ್ಲ. ಹೆಣ್ಮಕ್ಳು ಜಾಸ್ತಿ ಚೌಕಾಸಿ ಮಾಡ್ತಾರೋ ಗಂಡ್ಮಕ್ಳು? ಗಂಡ್ಮಕ್ಳು ಹೆಣ್ಮಕ್ಳು. ನಿಮ್ಗೆ ಗೊತ್ತಾಗುತ್ತೆ ಇವ್ರಿಗೇನು ಚೌಕಾಸಿ ಮಾಡಲ್ಲ, ಒಂದು ಸ್ವಲ್ಪ ಜಾಸ್ತಿ ಹೇಳಿದ್ರೆ ನಡೀತು ಅಂತ ಹಂಗೆ ಮಾಡ್ತೀರ? ಇಲ್ಲ, ಹೇಳಿದ್ರೆ ಟೆಟ್ಟ ಹೇಳುದೇ ಸರಿ. ಗಡಕ್ಕೆ ಏನಾದ್ರು ಚೌಕಾಸಿ ಮಾಡಿದ್ರೆ ಹೊಂದಿಸ್ಕೊಳ್ಳೋದು, ನಮ್ಗೆ ಆಗುವಂಗಿದ್ದೆ, ನಮ್ಗೆ ರೇಟ್ ಪೂರೈಸ್ತಿದ್ರು ಅಂದ್ರೆ ಕೊಡೋದು, ಅವ್ರು ಕೇಳಿದಷ್ಟಕ್ಕೆ, ಇಲ್ಲ ಅಂತ ಹಂಗೆ ಇಟ್ಕೊಳ್ಳೋದು. ಬಂದು ಒಂದ್ ದಿನದ ಕೂಲಿ ಹೋಗುತ್ತೆ ನಿಮ್ಗೆ, ಒಂದ್ 5 ರೂಪಾಯಿ ಹೋದ್ರೂ ಪರವಾಗಿಲ್ಲ ಹಂಗ ಅನ್ಸಲ್ಲ. ಅಲ್ಲಿ ಕುಂತವ್ರು ಎಲ್ಲ ನಮ್ಗೆ ಹೀರಿಕಾಯಿ ತಂದಿರ್ತಾರ, ಸೌತಿಕಾಯಿ ತಂದಿರ್ತಾರ, ಎಲ್ಲಾನು ತಂದಿರ್ತಾರೆ. ರೇಟ್ ಎಲ್ಲರೂ ಮಾತಾಡ್ಕೊಂತಾರೆ ಇಷ್ಟಕ್ಕೆ? ಯಾರು ಮಾತಾಡ್ಕೊಳ್ಳೋದಿಲ್ಲ, ಯಾರು ಒಂದು ಹೆಚ್ಚಿಗೆ ಕೊಡ್ತಿದ್ ನೋಡಿ, ಅವ್ರದ್ದು ಬ್ಯಾಗ್ ಖಾಲಿ ಹೋಗ್ತಿದ್ರು. ನೀವು ಹೆಂಗ್ ಬೇಕಾದ್ರೂ ಮಾರ್ಕೋಬಹುದು, ಅವ್ರು ಹೆಂಗ್ ಮಾರ್ಕೋಬಹುದು, ಅವ್ರ ಹೊಟ್ಟೆ ನಾವು ಕೊಡ್ಬೇಕು, ನಮ್ಮ ಹೊಟ್ಟೆ ಅವ್ರಿಗೆ ಹೇಳ್ಬೇಕು ಹೇಳುದಿಲ್ಲ, ನಮ್ಗೆ ಹೆಂಗ್ ಆಗ್ತಿದ್ರು, ನಮ್ಗೆ ರೇಟ್ ಹೆಂಗ್ ಹೊಂದ್ತಿದ್ರು ನಾವು ಹಂಗ್ ಕೊಟ್ಟಾಗ ಬರ್ತೀವಿ. ಈಗ ಹಬ್ಬ ಇರುತ್ತೆ, ಅವಾಗ ಹೂವಿನ ಬೇಡಿಕೆ ಜಾಸ್ತಿ ಇರುತ್ತೆ. ನೀವು ತರಕಾರಿ ಅಷ್ಟೇ ಒಯ್ದಿರ್ತೀರಿ, ಒಂದ್ ಸ್ವಲ್ಪ ಹೂವನ್ನು ಒಯ್ಯನು ಅಂತ ಹಂಗೆ ಮಾತಾಡಿ? ಹಂಗ್ ಮಾಡ್ತಿದ್ರು, ಈಗ ಹೋಗ್ಲಿಲ್ಲ, ಹೂವು ತಕ್ಕ ಹೋಗುದಾಗಿತ್ತು, ಹೋಗ್ಲಿಲ್ಲ ನನಗೆ. ಯಾಕೆ ಹೋಗಲಿಲ್ಲ? ಟೈಮ್ ಸಾಲಿಲ್ಲ ಅಥವಾ ಬ್ಯಾಡ ಹೋಗ್ಲಿ ಬಿಡು ಅಂತ ಬಿಟ್ಟಿದ್ದು? ಬ್ಯಾಡ ಅಂದ್ಕೊಂಡೆ ಬಿಟ್ಟದ್ದು. ಪ್ರತಿ ವರ್ಷ ಗೊತ್ತಾಗುತ್ತೆ ನಿಮ್ಗೆ ಇಂಥದಕ್ಕೆ ಬೇಡಿಕೆ ಜಾಸ್ತಿ ಇರುತ್ತೆ ಗುಣಮಟ್ಟ. ಒಂದಿಗಿದು ಲಕ್ಷ್ಮೀ ಪೂಜೆ ದಿವಸ ಒಂದಿಸೆ, ಅದೇ ಒಂದಿಸೆ 9-10 ಗಂಟೆ ತನಕ ರೇಟ್ ಇತ್ತು ಹೂವು. ಅದರಿಂದ ಎಷ್ಟು ದುಡಿದ್ರಿ? ಯಾವ್ದ್ರಿಂದ? ಹೂವು ಮಾರೋದ್ರಿಂದ. ಹೂವು ಮಾರೋದ್ರಿಂದ ಒಂದು 1,000 ರೂಪಾಯಿ ತಗೊಂಡು 1,500 1,700 ಹಿಂಗೆಲ್ಲ ಮಾಡಿದ್ರು. ಒಳ್ಳೆ ಲಾಭ, 1,000 ರೂಪಾಯಿ ಒಂದು 700 ರೂಪಾಯಿ ದುಡಿಯೋದು ಅಂದ್ರೆ ಒಳ್ಳೇದೇ ಆಗ್ಲಿಲ್ಲ. ಹೌದು, ಎಲ್ಲರೂ ತಂದಿರ್ತಾರೆ ಆ ಟೈಮಲ್ಲಿ, ನಿಮಗೂ ಒಂದು ಸ್ವಲ್ಪ ಬೇಡಿಕೆ ಜಾಸ್ತಿ ಇರುತ್ತೆ. ಮಾಲೆ ಕಟ್ಟಿ ಮಾರೋದು ಒಳ್ಳೇದು ಅಥವಾ ಬಿಡಿ ಹೂವನ್ನು ಮಾರೋದು ಒಳ್ಳೇದು? ಇದು ನಮ್ದು ಮಾಲೆ ಕಟ್ಟಿ ಮಾರೋದಲ್ಲ, ಹಿಂಗ ಪತ್ತೆ ಕಟ್ತಿರು ಮತ್ತೆ ಮಾಲೆ ಮಾಡಿ ಸುರಿತಿರು. ಬಂಡೆ ಹೂವು, ಬುಟ್ಟಿ ಹೂವು ಇಂಥದ್ದೇ ಇಲ್ಲಿ ಹೆಚ್ಚಿಗೆ. ಅವಂತ ಆ ಬಂದಿದ್ದ ಬಿಳಿ ಹೂವು ಒಂಡೆ ಹೂವು ಸಮತ್ ಹೂವು ಎಲ್ಲ ಬರ್ತಿದ್ವಿ ರಾಟಿ ಬಂದಿದ್ದು ಅದು ತಗೊಂಡು ಕಡಿಮೆ ಆಗ್ತದೆ ನಾವು ಮಾರಾಟ ಮಾಡೋದವ್ನು ಒಂದಿನ ಆಸರೆ ಬೇಸರ ಇರುತ್ತೆ ಇವತ್ತು ಹೋಗೋದು ಬೇಡ ಅನ್ಸುತ್ತೆ ನಿಮ್ಮ ಮನೆಯಲ್ಲಿ ಯಾರು ಸಹಾಯ ಮಾಡ್ತಾರೆ ನಾ ಹೋಗ್ತೀನಿ ಇವತ್ತಂತ ಇಲ್ಲಿ ಮಾರ್ಕೆಟಿಗೆ ಮಾರಕ್ಕೆ ಇಲ್ಲ ಇಲ್ಲ ಮಾರಕ್ಕೆ ಹೋಗೋರು ಯಾರು ಇಲ್ಲ ನಮ್ಮ ಮನೇಲಿ ಯಾಕೆ ನಾವು ಬೆಳೆಯ ಯಾಕೆ ಅವ್ರು ಸಹಾಯ ಮಾಡಲ್ಲ ಅವ್ರು ಸಣ್ಣವರು ಹೆಣ್ಮಕ್ಳು ಎರಡು ಜನ ಹೋಗುದಿಲ್ಲ ನೀವು ಒಬ್ಬಕ್ಕೇ ಹೋಗುದು ಅಂತ ಒಬ್ಬಳೇ ಹೋಗುದು ನಿಮ್ಮ ಮನೆಯವರು ಸಹಾಯ ಮಾಡಲ್ಲ ಮನೆಯವರಿಲ್ಲ ಇರ್ಲಿ ಈಗ ಮಕ್ಕಳೆಲ್ಲ ಏನ್ ಓದ್ತಾ ಇದಾರೆ ಮಕ್ಕಳು ಒಬ್ಬಳು ಟಿ ಶರ್ಟ್ ಮಾಡಿದ್ದು ಇದಕ್ಕೆ ಓದ್ತಿದ್ದೀಗ ಜಾರ್ಬಿಟ್ ಫ್ಯಾಕ್ಟ್ರಿಗೆ ಈಗ ಒಂದೆರಡು ತಿಂಗಳಾಯ್ತು ಒಬ್ಬಳು ಅಲ್ಲಿ ಗೋವಾ ಕಂಪ್ನಿಗೆ ಹೋಗಿದ್ದು ಮೀನು ಕಂಪ್ನಿಗೆ ಇಬ್ಬರೇ ಅವಲ್ಲ ಎಂಟು ನಿಮ್ಮ ಮುದ್ದೆ ಮಾಡಿ ಒಬ್ಬ ಹುಡುಗಿಗೆ ಒಂದು ಹುಡುಗಿಗೆ ಮೂರು ಜನ ಹೆಣ್ಮಕ್ಳು ಹುಡುಗ ದೊಡ್ಡವ ಅವನ ಮೇಲೆಕಂದ ಹುಡುಗಿ ಮದುವೆ ಮಾಡಿದ್ರು ಇಷ್ಟೆಲ್ಲ ಅದು ನೀವೇ ದುಡಿದು ಮದುವೆ ಮಾಡಿದ್ದು ದುಡಿದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ಸುತ್ತ ಎಲ್ಲಾರು ಒಂದು ದಾರಿಗೆ ಹಚ್ಚಿದೆ ಅಂತ ಹೌದು ನಿಮ್ಮ ಮಕ್ಕಳು ಹೇಳ್ತಾರ ನೀವೇ ಮಾಡಿದ್ದು ಅಂತ ಹೋಗುದು ಬೇಡ ಅಂತೀರಿ ಈಗ ಇಷ್ಟು ದಿವಸ ದುಡಿದು ಸಾಕು ಈಗ ತಾವ ತಂದು ಸಾಕ್ತಿದ್ದೆ ಈಗ ನೀವು ಹೋಗುದು ಬೇಡ ಎಲ್ಲೂ ಮನೆಯಲ್ಲೇ ಉಳಿ ಅಂತೀರಿ ಮತ್ತೆ ಯಾಕೆ ಉಳಿಯಲ್ಲ ನಾವು ದಂಧೆ ನಾವು ಮಾಡ್ಬೇಕಲ್ಲ ಮನೇಲಿ ಇದ್ಕೊಂಡು ಹೋಗುದು ಅದು ಜಾರ್ಬಿಟ್ಟಿದಲ್ಲ ಓದ್ಸೋದಲ್ಲ ಏನೇನ್ ಮಾಡ್ಕೊಂಡ್ರಿ ಮಾಮ ಇಷ್ಟೆಲ್ಲ ಬೆಳೆದು ಮಾರಾಟ ಮಾಡಿ ಮನೆಗೆ ಬೇಕಾದ ಮನೆ ಕಟ್ಟುದು ಅಂತದ ಏನ್ರ ಮಾಡಿದ್ರ ಮಾಡಿರ್ ಮನೆ ಕಟ್ಟಿರು ಮನೆ ಕಟ್ಟುದಲ್ದ ಮತ್ತೇನ್ ಮಾಡಿ ಜನ ಮುದ್ದೆ ಇರೋದಲ್ಲ ಈಗ ಮತ್ತೆ ಎರಡು ಜನ ಇರೋದು ಮುದ್ದೆ ಮಾಡೋರು ಒಬ್ಬಳಿಗೆಲ್ಲ ಮಾಡಾಗಿರಿ ಸಿನ್ನಾಗಿನ ಎಲ್ಲ ಮತ್ತೆ ಈಗ ಮತ್ತೊಬ್ಬಳಿಗೆ ಮಾಡೋದು ಇರು ಮದುವೆ ಮಾಡೋದು ಮನೆ ಕಟ್ಟೋದು ಆಯ್ತು ಈಗ ಬಂಗಾರ ಅಂತ ಒಡವೆ ಏನ್ರ ಮಾಡ್ಕೊಂಡಿರನ ಇಲ್ಲ ಹಂಗ ಮುಂಚೆ ನಾ ಮಾಡ್ಕೊಳ್ಳೋದು ಒಂದೇ ಇದ್ದದ್ದು ಮತ್ತೇನು ಮಾಡ್ಕೊಡ್ಲಿಲ್ಲ ನಾವೇನು ಕಸ್ಗಳಲ್ಲ ಹೇಳಿ ಒಂದೇ ಉಂಚೆ ಮಾಡ್ಕೊಳೋದು ಒಂದೇ ಇದು ಮತ್ತೇನು ಮಾಡಲಿಲ್ಲ ಮಕ್ಕಳಿಗೆ ಮಾಡಿರು ಅದು ಒಬ್ಬಳಿಗೆ ಮಾಡಲಿಲ್ಲ ಒಬ್ಬಳಿಗೆ ಮಾಡಾಗಿದೆಯಲ್ಲ ಕಿವಿಗೆ ಕುಳ್ಳಿಗೆಲ್ಲ ಮಕ್ಕಳಿಗೆ ಒಂದ್ ಸ್ವಲ್ಪ ಆಸೆ ಆಕಾಂಕ್ಷೆ ಇರ್ತಾವ ಅವ್ರಿಗೆ ಬಟ್ಟೆ ಬರೆ ಹೌದಲ್ಲ ಹೌದು ಮದುವೆ ಖರ್ಚು ಬಹಳ ಬಂತ ಇಲ್ಲ ಬಹಳ ಬರ್ಲಿಲ್ಲ ಎಷ್ಟು ಹುಡುಗಿದಕ್ಕೆ ಹೆಚ್ಚಾಗ್ಲಿಲ್ಲ ಒಂದಕ್ಕೆ ಖರ್ಚು ಮರ 5 ಲಕ್ಷ ರೂಪಾಯಿ ಹುಡುಗ ಆಗಿದೆ ಹುಡುಗನಿಗೆ ಅದೊಂದು ಕಷ್ಟ ಎಲ್ಲ ಆಗ್ಲಿಲ್ಲ ಹುಡುಗಿದ ಕಟ್ಟಾಗ್ಲಿಲ್ಲ ಒಂದೂವರೆ 2 ಲಕ್ಷ ಹುಡುಗನಿಗೆ ಬಂತು 1.5 ಲಕ್ಷ ಮಗಳಿಗೆ ಬಂತು ಇಷ್ಟು ಖರ್ಚು ಆಯ್ತು ಅದೇನು ದೊಡ್ಡ ಖರ್ಚಲ್ಲ ಅಂತ ನಾವು ಒಬ್ಬಳೇ ಖರ್ಚು ಮಾಡಲಿಲ್ಲ ಅವರು ಮಾಡಿರಲ್ಲ ಹುಡುಗರು ದುಡ್ದಿರಲ್ಲ ಅವ್ರವ್ರದವರು ಮಾಡ್ಕೊಂಡಿರಲ್ಲ ನಾವು ಒಬ್ಬಳೇ ಮಾಡದ್ದಲ್ಲ ಹಿಂಗೆ ಎಲ್ಲ ಸೇರಿ ಮಾಡೋದು ಗಣ್ಯವರು ಹೆಣ್ಣವರು ಸೇರಿ ಮಾಡಿದ್ದು ನಾವು ಮತ್ತೆ ಮನೇಲಿ ಹುಡುಗ ಹುಡುಗಿಯ ಮಕ್ಕಳು ಎಲ್ಲ ಕೆಲಸ ಮಾಡ್ಕೊಂಡೇ ಮಾಡದ್ದಲ್ಲ ಅವರೆಲ್ಲೊಂದು ಸೇರ್ಕೊಂಡು ಮಾಡದ್ದು ಕಲ್ತು ಬಗಲೆ ಇದಾಯ್ತು ಒಬ್ಬರೇ ದುಡ್ಡು ಕಮ್ಮಿ ಮಾಡೋದಾರು ಆಗುದಿಲ್ಲ ಇತ್ತು ಮಕ್ಕಳು ದುಡ್ದದ್ದು ದೊಡ್ಡವಳು ಹುಡುಗಿನೂ ಗಾರ್ಮೆಂಟ್ ಫ್ಯಾಕ್ಟ್ರಿ ಹೋಗ್ತಾ ಇರಿತ್ತು ಮದುವೆ ಆಗೋ ತನಕ ಮದುವೆ ಆದ್ಮೇಲೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಹೋಗಲ್ಲನ ಒಂದು ವರ್ಷ ಹೋಗಿತ್ತು ಕಡೆಗೆ ಹೋಗಲಿಲ್ಲ 8 ಜನ ಹುಡುಗರು ಮಕ್ಕಳು ಸಣ್ಣವರು ಒಬ್ಬಗೊಂದು 1 ವರ್ಷದ 2 ತಿಂಗಳು 3 ತಿಂಗಳೆಲ್ಲ ಆಯಿತು ಒಬ್ಬಗೆ 5 ವರ್ಷ ಆಯಿತು ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರಿ ಏನು ಅನ್ಸುತ್ತೆ ಜೀವನ ಏನು ಅನ್ಸೋದಿಲ್ಲ ನಿಮ್ಮ ಸಂಬಂಧಿಕರು ಬರುದು ಹೋಗುದು ಮಾಡ್ತಾರ ಮಾಡ್ತಾರೆ ಯಾರ್ಯಾರು ಎಲ್ಲೆಲ್ಲ ಇದಾರ ಅವರು ಸಂಬಂಧಿಕರು ಅಕ್ಕ ತಂಗಿ ಅಣ್ಣ ಅಕ್ಕ ತಂಗಿ ಎಲ್ಲ ಇಲ್ಲೇ ಊರೆಲ್ಲ ಇದ್ದಾರೆ ಒಂದ್ 2-3-4 ಜನ ನಂಗೆ 6 ಜನ ನಾನೇ ದೊಡ್ಡವಳು ನನ್ನ ಬೆನ್ನು ಒಬ್ಬನೇ ತಮ್ಮನಾಗಿತ್ತ ತಮ್ಮನು ಇಲ್ಲ ಅಕ್ಕ ತಂಗಿ ಇವರು ಒಂದು ಇಲ್ಲಿ ಹಂದುಗೊಡಿ ಕೊಟ್ಟಿರು ಒಂದಿಲ್ಲೇ ಕೊಟ್ಟಿರು ಒಂದು ಅಮ್ದಳಿ ಕೊಟ್ಟಿರು ಒಂದು ಹಡಿನೂರು ಕೊಟ್ಟಿರು ಒಂದು ಜೋಳ ಮುಖಿ ಕೊಟ್ಟಿರು ಅವರೆಲ್ಲ ಬರ್ತಾರೆ ನೀವು ಹೋಗ್ತೀರಿ ನಾವು ಹೋಗ್ತೀವಿ ಅವರು ಬರ್ತೀವಿ ನೀವು ಬೆಳವಣಿಗೆ ನೋಡಿ ಅವ್ರಿಗೂ ಖುಷಿಯಾಗಿರುತ್ತೆ ಇಷ್ಟೆಲ್ಲ ಒಬ್ಬಕ್ಕೆ ಮಾಡಿಲ್ಲ ಅಂತ ಹೌದು ಹೇಳ್ತಾರ ಹಂಗ ಹೇಳ್ತೀವಿ ಏನಂತ ತಮ್ಕಲ್ ಮಾಡೋಕಾಗುವಂಗಿಲ್ಲ ಈ ತಿಂಗೆ ನೀ ಮಾಡ್ತೀನಿ ಅನ್ಕೊಂಡು ಇರ್ತೀವಿ ಅವ್ರು ಯಾರು ಮಾಡುವವರಲ್ಲ ಮಾರಾಟ ಮಾಡುವವರಲ್ಲ ತರಕಾರಿ ಬೆಳೆಯವರೆಲ್ಲ ಮಾರಾಟ ಮಾಡುವವರಲ್ಲ ಇಲ್ಲಿ ಬಂದಷ್ಟು ಜನಗೂ ತಗ ಕೊಡುವುದೇ ಹಾ ಒಂದೊಂದು ಸತಿ ಒಳ್ಳೆಯದು ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ ಧನ್ಯವಾದ ನಮಸ್ಕಾರ ಆಯ್ತು ನಮಸ್ಕಾರ ತರಕಾರಿ ಬೆಳೆ ಬೇಸಾಯ ಕ್ರಮ ಮತ್ತು ಮಾರಾಟದ ಕುರಿತು ಗಿರಿಜಾ ಜೋಗೂಗೌಡ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು ಸಂದರ್ಶಕರು ಎಚ್ಬಿ ರಾಮಡಗಿ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೇ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾ ತುಮ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತೀ ಥೀ ಶುದ್ಧತಾ ಝಲಕ್ತೀ ಥೀ ಮಾಟಿ ಭೀ ತಂದುರುಸ್ತ ಥೀ ಔರ್ ಲೋ ಪಹಲಿ ವಾಲಿ ಬಾತ್ ಕಹಾ ಪರಮ್ ತೋ ಸಬ್ ಯಹೀ ಡಾಲೇ ಹೈ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ಹೈ ರೇ ಬೇಟೇ एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज के जैविक खेती शुरू करूंगा। माटी से प्रेम की परंपरा है परंपरागत खेती। ರೈತರಿಗೆ ಸಲಹೆ. ರೈತ ಮಹಿಳೆಯರ ಶ್ರಮವನ್ನು ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಅನುಕೂಲಕರವಾಗಿರುವ ಸುಧಾರಿತ ಕೃಷಿ ಸಲಕರಣೆಗಳ ಬಗ್ಗೆ ಮಾಹಿತಿ. ಸರಳ ಕುರ್ಪಿ. ಈ ಕುರ್ಪಿಯು ಹಗುರವಾಗಿದ್ದು ಹರಿತವಾಗಿದ್ದು ತುದಿಯಲ್ಲಿ ಸೀಳು ಮಾಡಿರುವುದರಿಂದ ಜೇಕು ಹಾಗೂ ಅನೇಕ ಆಳವಾಗಿ ಬೇರು ಬಿಟ್ಟ ಕಳೆಯನ್ನು ಸಮರ್ಥವಾಗಿ ತೆಗೆಯಬಹುದಾಗಿದೆ. ರೈತ ಮಹಿಳೆಯರ ಎದೆಯ ಬಡಿತ ಮತ್ತು ಶಕ್ತಿಯ ವ್ಯಯವನ್ನು ಶೇಕಡ 5-10 ಕಡಿಮೆಗೊಳಿಸಬಹುದಾಗಿದೆ. ಇದು ಅನುಕೂಲಕರವಾದ ಹಿಡಿಕೆಯನ್ನು ಹೊಂದಿದ್ದು ಹರಿತವಾಗಿದೆ. ಆದ ಕಾರಣ ಹೆಚ್ಚು ಸ್ಥಳವನ್ನು ಆವರಿಸುವುದರಿಂದ ಅಂಗೈ ಮೇಲಿನ ಒತ್ತಡವನ್ನು ಕಡಿಮೆಗೊಳಿಸಬಹುದಾಗಿದೆ. ಸುಧಾರಿತ ಕುಡುಗೋಲು. ಇದು ಉದ್ದನೆಯ ಗರಗಸದಂತಹ ಚೂಪಾದ ಮೊನೆಗಳನ್ನು ಹೊಂದಿದೆ. ಇದರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕೊಯ್ಲನ್ನು ಮಾಡಬಹುದು. ಇದು ಕೃಷಿ ಮಹಿಳೆಯರ ಶ್ರಮವನ್ನು ಕಡಿಮೆಗೊಳಿಸುವುದಲ್ಲದೆ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಮುಂಗೈ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಿ ಕೈಗಳಿಗೆ ಯಾವುದೇ ಅನಾನುಕೂಲವಿಲ್ಲದೆ ಬೆಳೆಗಳನ್ನು ಕೊಯ್ಲು ಮಾಡಬಹುದಾಗಿದೆ. ಸೈಕಲ್ ವೀಡರ್. ಹಗುರ, ಸರಳ ಹಾಗೂ ವೇಗವಾಗಿ ಕಳೆ ತೆಗೆಯುವ ಸಾಧನ. ಯಾವುದೇ ಬೆಳೆಗಳಲ್ಲಿ ಇದನ್ನು ಉಪಯೋಗಿಸಬಹುದು. ಮುಖ್ಯವಾಗಿ ತರಕಾರಿ ಬೆಳೆ, ಹತ್ತಿ ಹಾಗೂ ಶೇಂಗಾ ಬೆಳೆಗಳಿಗೆ ಇದು ಸೂಕ್ತವಾಗಿದೆ. ಅನುಕೂಲಕರವಾದ ಭಂಗಿಯಲ್ಲಿ ಕಾರ್ಯನಿರ್ವಹಿಸಲು ಹಾಗೂ ಸಮಯದ ಉಳಿತಾಯ ಮಾಡುವಲ್ಲಿ ಸಹಕಾರಿಯಾಗಿದ್ದು ಸ್ನಾಯು ಸೆಳೆತದ ತೊಂದರೆ ಹಾಗೂ ದೈಹಿಕ ಭಂಗಿಯ ತೊಂದರೆಗಳನ್ನು ಕಡಿಮೆಗೊಳಿಸಲು ಮತ್ತು ಕೃಷಿ ಕಾರ್ಮಿಕರ ಖರ್ಚನ್ನು ಕಡಿಮೆಗೊಳಿಸಲು ಸಹಕಾರಿಯಾಗಿದೆ. ಸಸಿ ನಾಟಿ ಮಾಡುವ ಸಾಧನ. ಬದನೆ, ಟೊಮ್ಯಾಟೊ ಮತ್ತು ಮೆಣಸಿನಕಾಯಿ ಅಗೆಗಳನ್ನು ಬಾಗದೆ ಸರಾಗವಾಗಿ ನೆಡುವಲ್ಲಿ ಈ ಸಾಧನವು ತುಂಬಾ ಸಹಕಾರಿ. ಸಾಂಪ್ರದಾಯಿಕ ಪದ್ಧತಿಗೆ ಹೋಲಿಸಿದರೆ ಸಸಿ ನಾಟಿ ಮಾಡುವ ಸಾಧನದಿಂದ ಹೆಚ್ಚು ಅಗಿಗಳನ್ನು ನೆಡಬಹುದು. ಈ ಸಾಧನವನ್ನು ಉಪಯೋಗಿಸುವುದರಿಂದ ಕೃಷಿ ಕಾರ್ಮಿಕರ ಖರ್ಚು, ಮಾನವ ಶಕ್ತಿ ಹಾಗೂ ಸಮಯದ ಉಳಿತಾಯ ಮಾಡಬಹುದು. ವಿವಿಧ ತರಹದ ಶೇಂಗಾ ಒಡೆಯುವ ಸಾಧನಗಳು. ಕುಳಿತು ಶೇಂಗಾ ಒಡೆಯುವ ಸಾಧನವನ್ನು ಉಪಯೋಗಿಸಿ ತಾಸಿಗೆ 21 ಕಿಲೋಗ್ರಾಂ ಶೇಂಗಾಕಾಯಿಯನ್ನು ಒಡೆಯಬಹುದು. ನಿಂತು ಶೇಂಗಾ ಒಡೆಯುವ ಸಾಧನ ಉಪಯೋಗಿಸಿ ತಾಸಿಗೆ 51 ಕಿಲೋಗ್ರಾಂ ಶೇಂಗಾಕಾಯಿಯನ್ನು ಒಡೆಯಬಹುದಾಗಿದ್ದು ಈ ಸಾಧನವು ಮಹಿಳೆಯರಿಗೆ ಅನುಕೂಲಕರವಾಗಿದೆ. ಸಾಂಪ್ರದಾಯಿಕ ಪದ್ಧತಿಗೆ ಹೋಲಿಸಿದಾಗ ಈ ಸಾಧನಗಳು ಅನುಕೂಲಕರವಾಗಿದ್ದು ಕೈಬೆರಳುಗಳ ಆಯಾಸವನ್ನು ಕಡಿಮೆಗೊಳಿಸುವಲ್ಲಿ ಸಮರ್ಥವಾಗಿವೆ. ತರಕಾರಿ ಸಾಗಿಸುವ ಟ್ರಾಲಿ. ಟ್ರಾಲಿಯು ಒಂದೇ ಸಲಕ್ಕೆ 50 ಕಿಲೋಗ್ರಾಂ ಕೊಯ್ಲು ಮಾಡಿದಂತಹ ತರಕಾರಿಗಳನ್ನು ಕೊಂಡೊಯ್ದು ಒಂದೆಡೆ ಶೇಖರಿಸಲು ಸಹಾಯಕವಾಗಿದೆ. ಈ ಸಾಧನವನ್ನು ಕೊಯ್ಲಿನ ಚಟುವಟಿಕೆ ಹಾಗೂ ಕೊಯ್ಲಿನ ನಂತರ ತರಕಾರಿಗಳನ್ನು ಸಾಗಿಸಲು ಉಪಯೋಗಿಸಬಹುದು. ಟ್ರಾಲಿಯನ್ನು ತರಕಾರಿ ಬೆಳೆಗಳ ಸಾಲುಗಳ ಮಧ್ಯೆ ಸರಾಗವಾಗಿ ಕೊಂಡೊಯ್ಯಬಹುದಾಗಿದ್ದು ಈ ಟ್ರಾಲಿಯನ್ನು ಉಪಯೋಗಿಸುವಾಗ ಕೆಲಸ ಮಾಡುವ ಅಂಗವಿನ್ಯಾಸ ಅಥವಾ ಭಂಗಿಯು ಅನುಕೂಲಕರವಾಗಿದ್ದು ಇದರಿಂದ ಮಹಿಳೆಯರ ಮೇಲೆ ಆಗುವ ದೈಹಿಕ ಶ್ರಮವನ್ನು ಕಡಿಮೆಗೊಳಿಸಬಹುದು. ಮಹಿಳೆಯರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಇದು ಸಹಕಾರಿಯಾಗಿದೆ. ಕಾಳು ಅಥವಾ ಬೀಜ ಸ್ವಚ್ಛಗೊಳಿಸುವ ವರ್ಗೀಕರಣ ಯಂತ್ರ. ಇದು ಮಾನವ ಚಾಲಿತ ಯಂತ್ರವಾಗಿದ್ದು ಕಾಳುಗಳನ್ನು ಸ್ವಚ್ಛಗೊಳಿಸಲು ಹಾಗೂ ವರ್ಗೀಕರಣ ಮಾಡಲು ಸಹಕಾರಿಯಾಗಿದೆ. ಕೇವಲ 15-30 ನಿಮಿಷಗಳಲ್ಲಿ ಪ್ರತಿ ಕ್ವಿಂಟಲ್ ದುಂಡನೆ ಆಕಾರದ ಕಾಳುಗಳನ್ನು ಸರಾಗವಾಗಿ ಸ್ವಚ್ಛಗೊಳಿಸಬಹುದಲ್ಲದೆ ಕಾಳುಗಳನ್ನು ವರ್ಗೀಕರಣ ಮಾಡುವುದರಿಂದ ರೈತರು ತಮ್ಮ ಬೇಳೆಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಬಿತ್ತನೆಗೆ ಬೇಕಾಗುವ ಯೋಗ್ಯವಾದ ಗುಣಮಟ್ಟ, ಬೀಜದ ಆಯ್ಕೆಯಲ್ಲಿ ಈ ಯಂತ್ರ ರೈತರಿಗೆ ತುಂಬಾ ಅನುಕೂಲಕರವಾಗಿದೆ. ವಿದ್ಯುತ್ ಚಾಲಿತ ಶೇಂಗಾ ಬಿಡಿಸುವ ಸಾಧನ. ಇದು ಚೂಪಾದ ಮೊನೆಗಳಿಂದ ಕೂಡಿದ ತಿರುಗುವ ಕಬ್ಬಿಣದ ಪಟ್ಟಿಯನ್ನು ಹೊಂದಿದ್ದು ಇದಕ್ಕೆ ಶೇಂಗಾ ಬಳ್ಳಿಯನ್ನು ಹಿಡಿದಾಗ ಶೇಂಗಾ ಕಾಯಿ ಕಿತ್ತು ತೆರೆದ ಅಂಚಿನಿಂದ ಸಂಗ್ರಹಿಸಬಹುದು. ಈ ಸಾಧನವನ್ನು ಬಳಸಿ ಒಂದೇ ಸಲಕ್ಕೆ ಇಬ್ಬರು ರೈತ ಮಹಿಳೆಯರು ಕಾರ್ಯನಿರ್ವಹಿಸಬಹುದಾಗಿದೆ. ಕೇವಲ ಒಂದು ತಾಸಿನಲ್ಲಿ 24 ಕಿಲೋಗ್ರಾಂ ಶೇಂಗಾಕಾಯಿಯನ್ನು ಒಬ್ಬ ಕಾರ್ಮಿಕ ಬಿಡಿಸಬಹುದಾಗಿದ್ದು ಹೆಚ್ಚಿನ ಸಮಯ ಮತ್ತು ಖರ್ಚನ್ನು ಉಳಿತಾಯ ಮಾಡಬಹುದು. ಅದಷ್ಟೇ ಅಲ್ಲದೆ ಮುಂಗೈ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಿ ಕೈಗಳಿಗೆ ಅಪಾಯವಿಲ್ಲದೆ ಕಡಿಮೆ ಸಮಯದಲ್ಲಿ ಕಾರ್ಯನಿರ್ವಹಿಸಬಹುದು. ರೈತರಿಗೆ ಸಲಹೆ ಕೇಳಿದಿರಿ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई

ಕಾವೇರಿ ಗ್ಯಾರೆ ಬೈದೋ ಮೋಡ ಸಿರ ಲಕ್ಷ್ಮೀ ದೇವಿ ಸಾಶಿರ ಲಕ್ಷ್ಮೀ ದೇವಿ ಸಾಳಿ ಉದಿನ ಗಾದ್ಯಾಗೆ ತಿದ್ದೆ ಬಂದ ಬಾಸಿಗಳು ಬೋದ್ಯಳ್ಳರ ಮಗನೆ ಗೋಟಾ ಬಾಸಿಗಾ